ಬಾರನ ನಾ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ ಬಾರ ಬಾರನ ನಾ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ ಬೇರೆ ದಾರಿ ನಿನ್ಗೆ ತೋರ್ತೀನಿ ಮುಂದೆ ನೀ ಬೆಚ್ಚಿ ಬಿದ್ದು ನೋಡಬೇಡ ಹಿಂದೆ ಮುಂದೆ ಗತ್ತು ತಿಂದ ಗಂಡನು ಸುತ್ತು ಹೊಡೆದ ಬಂಡನು ಸಿತ್ತಿನಿಂದ ಕೈ ಹಿಡಿದ ಪುಂಡನೋ ಪ್ರಚಂಡನೋ ಕುಂತಲ್ಲೇ ಕಾಯಿಸದೆ ಬಂದೋನೆ ಮನ್ಮತ ಕುಂತಲ್ಲೇ ಕಾಯಿಸದೆ ಬಂದೋನೆ ಮನ್ಮತ ಬಾರೆ ಬಾರೆ ಬಾಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ ಬೇರೆ ದಾರಿ ನಿನ್ಗೆ ತೋರ್ತೀನಿ ಮುಂದೆ ನೀ ಬೆಚ್ಚಿ ಬಿದ್ದು ನೋಡಬೇಡ ಹಿಂದೆ ಮುಂದೆ ಸರ ಸರ ಮುಂದೆ ಸರಿ ಕಿರಿ ಕಿರಿ ಕಿನ್ನರಿ ಸರ ಸರ ಸರ ಮುಂದೆ ಸರಿ ಕಿರಿ ಕಿರಿ ಕಿರಿ ಕಿನ್ನರಿ ಕಿರುಮುರಿ ಜಾಣ ಮರಿ ಠಾಕುಟಿ ಕುಟಿಂಗರಿ ಕಿರುಮುರಿ ಜಾಣ ಮರಿ ಠಾಕುಟಿ ಕುಟಿ ಕುಟಿಂಗರಿ ನಗುತ್ತ ಅಳುತ್ತ ಗಡಬಡನೆ ಹಾಂಗೆ ಹಿಂಗೆ ಇಡುಗಡಿ ಬಿಡುಗಡಿ ನಡಿ ನಡಿ ಗಡಿ ಬಿಡಿ ಇಡುಗಡಿ ಬಿಡುಗಡಿ ನಡಿ ನಡಿ ಹಿಂದಡಿ ಮುಂದಡಿ ನಡಿ ನಡಿ ತಗದ ತಗದ ಪ್ಲಾಂಗದ ಪ್ಲಾಂಗದ ಪ್ಲಾಂಗದ ತಗತ ತನ ತೋರ್ಬ್ಯಾಡ್ವೆ ಬಿತ್ತರಿ ನೀ ತುಂಟತನ ತೋರ್ಬ್ಯಾಡ್ವೆ ಬಿತ್ತರಿ ಗುಡಿ ಗುಡಿ ನೋಟ ಕುಡುಗಾಟ ಕುಲ್ತ ಪಲ್ತ ಬಾ ಜನಕ್ಕ ಜನಕ್ಕ ಗುಣಿಗಿದ ಬಾ ಜಮ್ ಜಮ್ ಜಮ್ ಜಮ್ ಜಿಗಿಯುದ ಬಾ ನಟ್ಟೆಗ ಬಾ ಸೊಟ್ಟೆಗ ಬಾ ಮದ್ದಾನೆ ಮರಿಯಾನೆ ಕಿರ್ರ ಬರ್ರ ಕುಯ್ಯೋ ಮರ್ರೋ ತಿನ್ನಾರನ್ನ ಸೀಮೆ ಸುನ್ನ ಗುಡುಗುಡು ಗುಡುಗುಡು ಗುರ್ರ ತಗ ಜನುತ ಹಾ ನಗ ನಗ ನಗ ನಗ ನರ್ರ ತಗ ದಿಮಿತ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಹೆಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ ಬೇರೆ ದಾರಿ ನಿನ್ಗೆ ತೋರ್ತೀನಿ ಮುಂದೆ ನೀ ಬೆಚ್ಚಿ ಬಿದ್ದು ನೋಡಬೇಡ ಹಿಂದೆ